ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 6:51 ಆಗುತ್ತಲಿದೆ. ಈಗ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕಟ್ಟಿಗೆಯಿಂದ ಕೃಷಿ ಉಪಕರಣ ತಯಾರಿಕೆಯಲ್ಲಿ ತೊಡಗಿರುವ ಸಿರ್ವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದ ರಂಗಪ್ಪ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕಾರ್ಯಕ್ರಮದಲ್ಲಿ ಇವರೊಂದಿಗೆ ಅಮರೇಶ್ ಆಶೇಹಾಳ್. ಕೃಷಿಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಕೇಳುವಿರಿ. ನಂತರದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆಧಾರಣೆ. ಇವಿಷ್ಟು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೂಡಿರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ಈ ಆರಂಭದಲ್ಲಿ ಕೇಳೋಣ ಪ್ರಕಟಣೆಗಳು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು. ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ ಕಟ್ಟಿಗೆಯಿಂದ ಕೃಷಿ ಉಪಕರಣ ತಯಾರಿಕೆಯಲ್ಲಿ ತೊಡಗಿರುವ ಸಿರ್ವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದ ರಂಗಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಅಮರೇಶ್ ಹಾಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರ್ವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದ ರಂಗಪ್ಪ ಅವರು, ಇವರು ಬಡಗಿತನವನ್ನು ಮಾಡ್ತಾರೆ. ಇತ್ತೀಚೆಗೆ ಕೃಷಿಯಲ್ಲಿ ಸಾಕಷ್ಟು ಯಂತ್ರಗಳು, ಟ್ರ್ಯಾಕ್ಟರ್ಗಳು, ಬೇರೆ ಬೇರೆ ಯಂತ್ರೋಪಕರಣಗಳು ಬಂದರೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತ ಬಾಂಧವರು ಇನ್ನೂ ತಮ್ಮ ಸಾಂಪ್ರದಾಯಿಕವಾಗಿ ಬಂದಂತಹ ಒಂದು ಎಡೆ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಮಡಿಕೆ ಆಗಿರ್ಬೋದು, ಕೆಲವೊಂದು ಮರದ ಉಪಕರಣಗಳನ್ನು ಅಥವಾ ಕಟ್ಟಿಗೆಯ ವಸ್ತುಗಳನ್ನು ಬಳಸಿಕೊಂಡು ಇನ್ನೂ ರೈತ ಬಾಂಧವರು ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಪರಿಣಿತಿಯನ್ನು ಪಡೆದಂತಹ ರಂಗಪ್ಪ ಅವರು ಸಾಕಷ್ಟು ಕೃಷಿ ಉಪಕರಣಗಳಂತಂದ್ರೆ ಈ ಮಡಿಕೆ, ಕುಂಟೆ, ಹಾಗೇ ಬೇರೆ ಬೇರೆ ವಸ್ತುಗಳನ್ನು ಇವರು ಮಾಡ್ತಾರೆ. ಹೇಗೆ ಕಲ್ಕೊಂಡ್ರು, ಯಾವ ಯಾವ ವಸ್ತುಗಳನ್ನು ಇವರು ರೆಡಿ ಮಾಡ್ತಾರೆ, ಹೇಗೆ ತರಬೇತಿಯನ್ನು ಪಡ್ಕೊಂಡು ರೈತ ಬಾಂಧವರಿಗೆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಎಂಬಂತಹ ಒಂದು ವಿಚಾರವನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ರಂಗಪ್ಪ ಅವರು. ರಂಗಪ್ಪ ಅವರು, ಈಗ ತಾವು ಬಡಗಿ ತನ್ನ ಕೆಲಸ ಮಾಡಕತ್ತಿದ್ದು ಎಷ್ಟು ವರ್ಷ ಆಯ್ತು? ನಾವು ಸುಮಾರು 5-6 ವರ್ಷ ಆಯಿತು. ಹೆಂಗೆ ಕಲ್ಕೊಂಡ್ರಿ ಕೆಲಸ? ಫಸ್ಟ್ ನಮ್ಮ ಅಪ್ಪರು ಮಾಡ್ತಿದ್ರು ಅದನ್ನ, ಆದ್ರೆ ಅವ್ರನ್ನ ನೋಡಿ ನಾವು ಕಲ್ಕೊಂಡಿದ್ದೀವಿ. ಮೊದಲು ನೋಡ್ರಿ ನಿಮ್ಮಪ್ಪರು ಮಾಡ್ತಾ ಇದ್ರು, ಇತ್ತೀಚೆಗೆ ಈ ಕಟ್ಟಿಗೆ ವಸ್ತುಗಳನ್ನ ಕೃಷಿಯಲ್ಲಿ ಬಳಸೋದು ಕಡಿಮೆ ಆಗ್ತಾ ಇದೆ, ಹೆಂಗ ಅನ್ಸುತ್ತೆ ನಿಮ್ಗೆ? ಆಗತ್ರಿ, ಮತ್ತೆ ಎಲ್ಲ ಯಂತ್ರಿಕ ಉಪಕರಣಗಳು ಬಂದ್ಬಿಟ್ಟವು, ಟ್ಯಾಕ್ಟ್ರಿ ಅವು ಇಲ್ಲ ಅಂತಿಲ್ಲ, ಅದಕ್ಕಾಗಿ ಕಮ್ಮಿ ಆಗ್ಬಿಟ್ಟವ್ರಿ ಈಗ ಎಲ್ಲ ಅನ್ಸ್ತಂತಿಲ್ಲ. ಆದ್ರೆ ನಮ್ಮ ಹಳ್ಳಿಯಲ್ಲಿ ಅದೇ ನಡೆದದ ಇನ್ನಾರು. ಅಂದ್ರೆ ನನ್ನ ವಿಚಾರದ ಪ್ರಕಾರ ಎಲ್ಲಿ ಎತ್ತುಗಳು ಇರ್ತಾವ ಎಲ್ಲಿವರೆಗೆ ಅಲ್ಲಿವರೆಗೂ ಈ ನಮ್ಮ ಬಡಗಿತನ ನಡೀತದೆ, ನಮ್ಮನ್ನ ನಡೀತದ್ರಿ. ಆ ನಂತರ ಮತ್ತೆ ಎತ್ತು ಹೋದ ನಂತರ ಯಾವಾಗೂ ಇಲ್ಲ. ಯಾಕ್ರಿ ರೈತ ಬಾಂಧವರು ಎತ್ತು? ಅವಾಗ ನೋಡ್ರಿ ಬಹಳ ಮನೆಗೆ ಎರಡು ಜೋಡೆತ್ತು, ನಾಲ್ಕೆತ್ತು, ಆರೆತ್ತು ಕಟ್ಟಿದಂತಹ ಉದಾಹರಣೆಗಳು ಇದ್ವು. ಇತ್ತೀಚೆಗೆ ರೈತ ಬಾಂಧವರು ನಮ್ಮ ಹೊಲ ಮನೆಗಳಲ್ಲಿ ಎತ್ತುಗಳನ್ನು ತೆಗೆದು ಬಿಟ್ರು, ಯಾಕಂತ್ರಿ? ಏನ ನೋಡ್ರಿ ಎಲ್ಲ ಈಗೇನಂತಾರಲ್ಲ, ಹೆಂಗಾದ ಕಾಲ ಮನೆಗ ಈಗ ಅವಾಗೆಲ್ಲ ಅವಾಗಿಂದ ಬೇರೆ ಜನರೇಷನ್, ಈಗಿನ ಬೇರೆ ಜನರೇಷನ್ ಅಂದ್ರ ಅವಾಗ ಬೆಳಕರದ್ರಾಗ ಹೊಲದಲ್ಲಿ ಇರ್ತಿದ್ರು, ಈಗ 10 ಗಂಟೆ ಆದ್ರೂ ಊರಲ್ಲಿ ಇರ್ತಾರೆ. ಹಂಗಾಗಿ 10 ಗಂಟೆಯಿಂದ ಯಾರು ಬಾಳೆ ಮಾಡೋದು ಆಗಲ್ರಿ. ಅವಾಗ ಅದನ್ನ ಮೇಯಿಸಬೇಕು, ಕಟ್ಟಬೇಕು, ಸಗಣಿ ಬೆಳಿಬೇಕು, ಮತ್ತೆ ಅದಕ್ಕೆ ಮನುಷ್ಯರ ಬೇಕು ದೇಕರಿಕೆ ಮಾಡಕ್ ಅಂತ ಹೇಳಿ ತೆಗೆದ್ಬಿಟ್ರು. ಅವಾಗ ನಂಗ ಈಗ ಯಾರು ದುಡಿಯಾಗಲ್ರಿ, ಅವಾಗ 10-10 ವರ್ಷ ಒಬ್ಬೊಬ್ಬರ ಮನೆಗೆ ದುಡ್ದಾರ, ಈಗ 1 ತಿಂಗಳ ದುಡಿಯಾಗಲ್ಲ. ಈಗ ರಂಗಪ್ಪ ಅವರು ಈಗ ತಮ್ದು ಬಡಗಿತನ ಈಗ ಸೀಸನ್ ಐತೆ, ಈಗ ಅಂತರ್ ಬೇಸಾಯ ಮಾಡ್ತಾರೆ, ಕಸಗಳನ್ನ ತೆಗಿಲಿಕ್ಕೆ ಕುಂಟೆಗಳನ್ನ ಎಡೆಗಳನ್ನ ರೆಡಿ ಮಾಡ್ತಾರೆ. ಹೆಂಗ್ರಿ ನೀವು ಮಾಡ್ತೀರಿ? ಯಾವ ಗಿಡಗಳು ಕಟ್ಟಿಗೆ ಚಲೋ ಬರ್ತಾವ್ರಿ ಬಾಳಕಿ? ಜಾಲಿ ಕಟ್ಟಿಗೆ ಅಂತ ಮಾಡ್ತಾರೆ ನಮ್ಮ ಕಡೆಗೆ, ಕರಿ ಜಾಲಿ ಕಟ್ಟಿಗೆ ಅಂತ ಬರ್ತಾರೆ, ಕರಿ ಜಾಲಿ ಕಟ್ಟಿಗೆ, ಆನಂತರ ಬಿಟ್ಟಲ ಕಟ್ಟಿಗೆ, ಬಿಟ್ಟಲ ಕಟ್ಟಿಗೆ ಅಂತ ಹೇಳಿ ಇವೆರಡ ನೋಡ್ರಿ ನಾವು ಮಾಡೋದಂದ್ರೆ. ಅಂದ್ರೆ ಈಗ ಒಂದು ಎಡೆಕುಂಟೆ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಕಟ್ಟಿಗೆ ಬೇಕಾಗ್ತದೆ? ಅದು ಒಂದು ದಿನಕ್ಕೆ ಒಂದು ಎಡೆಕುಂಟೆ ಮಾಡ್ಬೇಕು ಕೊಡ್ಬೋದ? ಈಗ 4 ಮಾಡ್ತೀನಿ, 4 ಒಂದ್ ದಿನಕ್ಕೆ 4 ಎಡೆಕುಂಟೆ ಮಾಡ್ತೀವಿ. ಅಂದ್ರೆ ಒಣ ಕಟ್ಟಿಗೆ ಇರ್ಬೇಕು? ಒಣ ಕಟ್ಟಿಗೆ ಇರ್ಬೇಕು, ಒಣ ಕಟ್ಟಿಗೆ ಇದ್ರೆ 4 ಮಾಡಕ್ಕಾಗತ್ತ, ಹಸಿ ಕಟ್ಟಿಗೆ ಇದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು. ಅದು ಸೀಳು ಬಿಡ್ತದ, ಚಲೋ ಬಾಳ್ಕೆ ಬರಲ್ಲ ಅಂತಾರ? ಕಟ್ ಆಗ್ತಿರ್ ನಾವು ಅದಕ್ಕೆ ಅಲ್ಲಿ ಕಟ್ ಆಗ್ತ. ಅಂದ್ರೆ ನೀವು ಏನು ತಗಡಿನ ಕಟ್ ಆಗ್ತೀರಿ? ತಗಡಿನ ಕಟ್ ಆಗ್ತಿರ, ಅದು ಸೀಳಲ್ರಿ. ಸೀಳಂಗಿಲ್ಲ. ಅದಕ್ಕೆ ನೋಡ್ರಿ ಈಗ ಒಂದು ಎಡಿ ಸಣ್ಣದ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಯಾವ ಕಟ್ಟಿಗೆ ಚಲೋ ಬಾಳ್ಕೆ ಬರ್ತದೆ ಅಂತ ಹೇಳ್ತೀರಿ? ಕೆಲಸ ಮಾಡಕ್ಕೆ ಸಾಗ ಆಗ್ಬೇಕು ರೈತ ಬಾಂಧವರು, ಅದನ್ನ ಬಹಳ ದಿವಸ ಇಟ್ಕೋಬೇಕಪ್ಪ ಅಂತಂದ್ರೆ ಜಾಲೆ ಕಟ್ಟಿರಿ, ಕರಿ ಜಾಲೆ ಕಟ್ಟಿ ಅಂತ ಬರ್ತಾರೆ. ಕರಿ ಜಾಲೆ ಕಟ್ಟಿಗೆ ಚಲೋ ಬಾಳ್ಕೆ ಬರ್ತಾ? ಅದು ಚಲೋ ಬರೋದ್ರಿ, ಇವು ಯಾವ ಬರಲ್ಲ. ಅದಕ್ಕೆ ಮತ್ತೆ ಸಣ್ಣ ಎಡೆಕುಂಟಿಗೆ 2 ತಾಳ ಬರ್ತಾವ? ಎರಡು ತಾಳ, ಒಂದ್ ದಿವಸ ಒಂದು ಮೇಳೆ, ಒಂದು ಮೇಳೆ. ಕಟ್ಟಿಗೆಗಳನ್ನ ರೈತ ಬಾಂಧವರು ತರ್ತಾರ ಏನು ನೀವು ಮತ್ತೆ ರೆಡಿ ಮಾಡ್ಕೊಂಡು ಅವ್ರಿಗೆ ರೆಡಿಮೇಡ್ ಮಾಡ್ಕೊಡ್ತೀರಿ ಹೇಗೆ? ಇಲ್ರಿ, ಅವರೇ ತಂದು ಕೊಡ್ತಾರೆ, ನಾವು ಮಾಡ್ಕೊಡ್ತೀವಿ. ಅಂದ್ರೆ ಅವ್ರಿಗೆ ಕಟ್ಟಿಗೆ ಕಟ್ಕೊಂಡು ಒಣ ಕಟ್ಟಿಗೆ ಆ ಸೈಜ್ ಇಂದು ಅದು ಕೆಲ್ಸಕ್ಕೆ ಬರ್ತದ ಅಂತ ಅಂದ್ಬಿಟ್ಟು ಅವ್ರು ವಿಚಾರ ಮಾಡ್ಬೇಕು. ವಿಚಾರ ಮಾಡ್ಬೇಕು, ವಿಚಾರ ಮಾಡಿ ಇಂತಿಂದು ತಾಂಬ್ರೆ ಅಂತ ಹೇಳಿದ್ರೆ ಅಂತಂದು ತರ್ತಾರೆ. ನೋಡ್ರಿ ರಂಗಪ್ಪ ಅವ್ರು, ಈಗ ಎಲ್ಲ ಕಟ್ಟಿಗೆಗಳು ಮಾಡಕ್ ಬರಲ್ಲ ಕೆಲ್ಸಕ್ಕೆ, ಕೃಷಿ ಕೆಲ್ಸಕ್ಕೆ ಬರಲ್ಲ, ಕೆಲವೊಂದು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು. ಅದನ್ನ ನಮ್ಮನ್ನ ಕೇಳ್ತಾರೆ, ಹೇಳ್ತೀನಿ ಇಂತಿಂತ ತಾಂಬರಿ ಅಪ್ಪಂಗ ಮಿಟ್ಲೇವ್ ತಾಂಬರಿ, ಜಾಲೇವ್ ತಾಂಬರಿ, ಈಸಿನೂ ತಾಂಬರಿ ಅಂತ ಹೇಳ್ತಾರೆ. ಇಷ್ಟಪ್ಪ ಇರ್ಬೇಕು, ಇಷ್ಟ ಇರ್ಬೇಕಂತ ಹೇಳ್ತಾರೆ, ತರ್ತಾರೆ ಅವ್ರು. ಈಗ ಎಡಿಕುಂಟಿ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಎಷ್ಟು ಚಾರ್ಜ್ ಮಾಡ್ತೀರಿ ಒಂದು ಎಡಿಗೆ? 600 ರೂಪಾಯಿ ತಗೊಂತೀನಿ ಒಂದು ಎಡಿಗೆ. ಒಂದು ಎಡಿಗೆ 600 ರೂಪಾಯಿ ತಗೊಂತೀನಿ ಅಷ್ಟೇ. ಮತ್ತೆ ಕುಂಟಿಗೆ? ಕುಂಟಿಗೆ 1200 ರೂಪಾಯಿ ತಗೊಂತೀನಿ. ಯಾಕ್ರಿ ಅದಕ್ಕೆ ಜಾಸ್ತಿ? ಜಾಸ್ತಿ ದೊಡ್ಡದಿರ್ತದೆ, ಸೈಜ್ ದೊಡ್ಡದಿರ್ತದೆ, ಕೆತ್ತಬೇಕು ಕೆತ್ತಬೇಕು, ನಾವು ಕೆತ್ತಬೇಕು, ಜಾಸ್ತಿ ಇರ್ತಾರೆ, ಶ್ರಮ ಪಡ್ಬೇಕು ಅದಕ್ಕೆ ಜಾಸ್ತಿ. ಅದಕ್ಕಾಗಿ 1200 ರೂಪಾಯಿ. ಅದಕ್ಕೆ ಮತ್ತೆ ಒಂದು 2 ತಾಳ ಇರ್ತದೆ, ಮತ್ತೆ ಒಂದು ಈಸ್ ಇರ್ತದೆ, ಮತ್ತೆ ಒಂದು ಮೇಳ ಇರ್ತದೆ. ಎರಡು ಈಸ್ ಇರ್ತಾವ್ರಿ, ಒಂದು ಮೇಳ, 2 ತಾಳ. ನೋಡ್ರಿ ಕೆತ್ತದ್ರಾಗ ಬಹಳ ಜಾಣಮೆ ಇರ್ಬೇಕು, ಬಹಳ ತಲೆ ಇರ್ಬೇಕು. ಕೆಲವೊಂದ್ಸಲ ಕೆತ್ತದಾಗ ಕಡದಾತದ, ಬಳದಾತದ, ಇವ್ ಹೆಂಗ್ ವಿಚಾರ ಮಾಡ್ತೀರಿ ನೀವು? ಗೊತ್ತಾಗತ್ರಿ, ಗೊತ್ತಾಗತ್ರಿ. ಯಾಕಂದ್ರೆ ನಮ್ಮ ಅಪ್ಪ ಅವ್ರು ಕಲ್ಸಿದ್ ನಮ್ಗ, ಇದ್ದ ಕಲ್ಸಿದ್ದ ಕಲ್ಕೊಂಡಿವಿ, ಅದರಿಂದ ಗೊತ್ತಾಗತ್ತ್ರ ಅದು ಕಡದಾತೋ ಬಳದಾತ್ ಅಂತೇಳಿ. ಅಂದ್ರೆ ಒಂದ್ ಲೆಕ್ಕಕ್ಕೆ ನಾವು ಹಿಡ್ಕೊಂಡು ಅದನ್ನ ಕೆತ್ತಬೇಕು. ಒಂದ್ ಲೆಕ್ಕಕ್ಕೆ ಕಡ್ದು ಕೆತ್ತಬೇಕ್ರಿ, ಹೆಂಗ್ ಮಾಡಕ್ ಹೋದ್ರೆ ಬರಲ್ಲ ಅದು. ನಮ್ಮ ಅಪ್ಪರು ಕಲ್ಸಿದ್ದ ಅದು, ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ, ಅದನ್ನ ಮೈಂಡ್ ನಲ್ಲಿ ಇಟ್ಕೊಂಡ್ ಮಾಡ್ತೀವಿ. ಅಂದ್ರೆ ಅದಕ್ಕೆ ಮತ್ತೊಂದು ನಗನ ಬೇಕು. ನಗನ್ ಆಯ್ತು. ನಗ ಯಾವ್ದು ಚಲೋ ರೀ? ಅದೇ ನೀವು ಕರಿಜಾಲಿ ನಡೀತದ ಏನು ಬೇರೆದ್? ಮತ್ತ ಈಗ ಇತ್ತೀಚೆಗೆ ನೀಲಗಿರು ಬರಾಕತ್ತವ? ಈಗ ಕರಿಜಾಲಿ ಅಷ್ಟು ನೆಟ್ಟು ಸಿಗಲ್ರಿ, ಸಿಗಲ್ಲ. ಅದೇ ನೀಲಗಿರಿ ಹೊತ್ತ ಮಾಡ್ತೀವ್ರಿ, ನೀಲಗಿರಿ ಮಾಡ್ತಾರ, ಅವು ಬಾಳಕ್ ಬರಲ್ಲ, 1 ವರ್ಷ 2 ವರ್ಷ ಅಷ್ಟೇ. ಮತ್ತೆ ಅವು ಸೀಳು ಬಿಡ್ತಾವ, ಇದು ಆತದ. ಮತ್ತೆ ಕೆಲವೊಂದು ಎತ್ತಿಗೂ ಕೂಡ ಹಾಗಾಗ್ಬೇಕು. ಅದೇ ನೀಲಗಿರಿ ಅಂದ್ರೆ ಈಗೆಲ್ಲ ಎತ್ತಿಗೆ ನಗರ ಇರ್ತದೆ, ಮನುಷ್ಯರಿಗೆ ನಗರ ಇರ್ತೀರಿ. ಜಾಲದ ಅಂದ್ರೆ ಎತ್ತಿಗೆ ವಜೆ, ಮನುಷ್ಯಗೆ ವಜೆ. ನಾವೇನು ಮಾಡಿದ್ರು ಕೂಡ ಎತ್ತಿಗೆ ಹಾಗಾಗ್ಬೇಕು, ಮನುಷ್ಯರನ್ನು ಕೂಡ ಎತ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ನೀಲಗಿರಿ ಮಾಡ್ತಾರೆ ನೋಡ್ರಿ. ನೋಡ್ರಿ ರಂಗಪ್ಪ ಅವ್ರು, ಈಗ ಇತ್ತೀಚೆಗೆ ಈಗ ಒಂದು ನಗಕ್ಕೆ 3-4 ಎಡಿ ಕಟ್ಟತಾರ, ಮತ್ತೆ ಅಂತ ನಗನು ಕೂಡ ಮಾಡ್ತೀರಿ? ಅಂತ ನಗ ಮಾಡ್ತೀರಿ, 4 ಗುಂಟಿ ಕಟ್ತಾರೆ, 4 ಗುಂಟಿ ಕಟ್ಟ ನಗನ ಮಾಡ್ತೀವಿ ನಾವು. ಅಂದ್ರೆ ಎತ್ತುಗಳು ಬಲ್ತಿರ್ಬೇಕು? ಅವಾಗ ಬಲ್ತಿರ್ಬೇಕು, ಬಲ್ತಿದ್ದ ಎತ್ತಾದ್ರು ಓತಾವ್ರಿ, ಸಣ್ಣ ಎತ್ತಾದ್ರು ಹೋಗಲ್ಲ. 4 ಅವ್ರವ್ರು ನೋಡ್ತಾರ್ರಿ ಎತ್ ಇನ್ನೂ ಓತವ ಅಂತಂದ್ರೆ ಮಾಡಿಸ್ತಾರೆ, ಹೋಗಲ್ಲ ಅಂದ್ರೆ ನಗ ಮಾಡ್ಸಾಗಲ್ಲ. ಮತ್ತೆ ಮಡಿಕೆ, ಮಡಿಕೆ ಮಾಡ್ತೀರಿ? ಮಡಿಕೆ ಮಾಡ್ತೀವ್ರಿ, ಮಡಿಕೆ. ಈಗ ಇತ್ತೀಚೆಗೆ ಈಗ ಟ್ರಾಕ್ಟರ್ದು ಕುಂಟಿ ಅವು, 2 ಮಡಿಕೆ, ಬಲರಾಮು, ಟಿಲ್ಲರು, ಅವೇ ನಡೆದವ. ಈಗ ಎತ್ತಿನ ಮಡಿಕೆ ಹೊಡಿತಾರ್ರಿ ಮಂದಿ? ನಮ್ಮಲ್ಲಿ ಹೊಡಿತಾರ್ರಿ, ನಮ್ಮಲ್ಲಿ ಹೊಡಿತಾರ್ರಿ, ನಮ್ಮಲ್ಲಿ 15 ಐತ್ರಿ. ಜಾಲಿ ಕಟ್ಟಿಗೆ ನಡೀತಾವೆ ತಿಂದು ಮಡಿಕೆ ಬೇವಿನ ಕಟ್ಟಿಗೆ ಮಾಡ್ತಾರೆ. ಬೇವಿನ ಕಟ್ಟಿಗೆ, ಬೇವಿನ ಕಟ್ಟಿಗೆ ಆದ್ರೆ ಅದು ಫಲವತ್ತತೆ ಇರುತ್ತೆ ಅಂತ ಒಳಗೆ. ಸ್ವಲ್ಪ ಮುಂದಿನ ಹಾಕಿ ಸ್ವಲ್ಪ ಅದು ಸೌಕಂತ ಹೋಗ್ತದ, ಸೌಕಂತ ಭೂಮಿಗೆ ಸೇರ್ಕಂತ ಸೇರ್ಕಂತದ ಬೇವಿನ ಕಟ್ಟಿ. ಮತ್ತೆ ಮಡಿಕೆ ಹೊಡೆಯೋದನ್ನು ಬಹಳ ಜಾಣವೇ ರೀ. ಈಗ ಗಡ್ಡಿ ಹಿಡಿದು ಬಿಡೋದು, ಮತ್ತೆ ಈಗ ಅದನ್ನ ಚಲೋತ್ನಾಗಿ ಹೊಡಿಬೇಕಪ್ಪ ಅಂತ ಮಣ್ಣು ಈ ಟ್ರಾಕ್ಟರ್ ಹೊಡೆದಂಗ ಆತದ. ಟ್ರಾಕ್ಟರ್ ಹೊಡೆದಂಗ ಆತ್ ರೀ. ಅದ್ರಾಗ ಹೊಡೆದ್ರೆ ಎರಡು ರೀತಿ ಇದ್ರು, ಗಡ್ಡಿ ಬಿಟ್ಟು ಹೊಡೆದ್ರ ಐತೆ, ಗೆರೆ ಮೇಲೆ ಇಟ್ಟು ಹೊಡೆದ್ರ ಐತೆ. ಗೆರೆ ಮೇಲೆ ಇಟ್ಟು ಹೊಡೆದ್ರೆ ಗೆರೆ ಮೇಲೆ ಯಾವ ಚಲೋ ಅಂತೀರಿ, ಗಡ್ಡಿ ಬಿಟ್ಟು ಹೊಡೆಯೋದು ಮತ್ತೆ ಗೆರೆ ಮೇಲೆ ಇಟ್ಟು ಹೊಡೆಯೋದು? ಹೆಂಗಂತ ಕೇಳ್ರಿ, ಟ್ರಾಕ್ಟರ್ ಹೊಡಿಸಿರ್ತಾರ ಗಡ್ಡಿ ಬಿಟ್ಟು ಹೊಡಿತಾರ, ಟ್ರಾಕ್ಟರ್ ಹೊಡೆದಲ್ಲಪ್ಪ ನಮ್ಮ ಹೊಲ ಒಟ್ಟ ಅಂತಂದ್ರೆ ಗೆರೆ ಮೇಲೆ ಇಟ್ಟು ಹೊಡಿತಾರ. ಅಂದಾಜ ಈಗ ಈ ಸೀಸನ್ ದಾಗ ನಿಮ್ಗ ಈ ವರ್ಷ ಪೂರ್ತಿ ಕೆಲಸ ಇರ್ತದೆ? ವರ್ಷ ಪೂರ್ತಿ ಇಲ್ರಿ, ಸ್ವಲ್ಪ ಈ ಸೀಸನ್ ಐತಲ್ಲ. ಹೌದು, ಬಿತ್ತಿಗೆ ಕಾಲಕ್ಕ ಸ್ವಲ್ಪ ಬ್ಯಾಸಿಗೆಗ ಹದ ಆದ್ರೆ ಮಳೆ ಬಂತಪ್ಪ ಅಂತಂದ್ರೆ ಆ ಟೈಮ್ ಮೇಲೆ ಇರ್ತಾರೆ ನಮ್ಮ ಕೆಲಸ. ಖಾಲಿ ಟೈಮ್ ಮೇಲೆ ಇರಲ್ಲ, ಖಾಲಿ ಟೈಮ್ ಇರಲ್ಲ. ಖಾಲಿ ಟೈಮ್ ಏನ್ ಮಾಡ್ತೀರಿ ರಂಗಪ್ಪ? ಟೈಮ್ ನಮ್ಮ ಹೊಲ ಐತ್ರಿ, ನಾವು ಹೊಲ ಕೆಲಸ ಮಾಡ್ತೀವಿ. ಎಷ್ಟು ದೂರ ಹೊಲ ನಿಮ್ಮ? ನಮ್ಮದು ಒಂದು 10 ಎಕರೆ ಐತ್ರಿ. ಏನೇನು ಹಾಕ್ತೀರಿ 10 ಎಕರೆ ಹೊಲದಾಗ? ನೋಡ್ರಿ, ಮೆಣಸಿನಕಾಯಿ, ಹತ್ತಿ, ತೊಗರಿ. ನೀರಾವರಿ ಅದ ನಿಮ್ದು? ನಾನು ನೀರಾವರಿ ಆದ್ರಿ. ಬೋರ್ ಅದ? ಬೋರ್ ಅದ. ಎಷ್ಟು ಅದ್ರಿ ಬೋರ್? 2 ಬೋರ್ ಅದ್ರಿ. ನೀರು ಚಲೋ ಅದ? ನೀರು ಚಲೋ ಅದಾವ. ಅಂದ್ರೆ ತೋಟಗಾರಿಕೆ 10 ಎಕರೆ ನೀವು ಮಾಡ್ತೀರ ಅಣ್ಣ ತಮ್ಮ ಸೇರಿ? ನಾವೇ ಮಾಡ್ತೀನಿ. ಪ್ರತಿ ವರ್ಷ ಹತ್ತಿ, ತೊಗರಿ ಹಾಕ್ತೀರಿ ಮತ್ತೆ ಮೆಣಸಿನಕಾಯಿ ಹಾಕ್ತೀರಿ? ಹ್ಮ್, ಪ್ರತಿ ವರ್ಷ ಉಳ್ಳಾಗಡ್ಡಿ, ಹತ್ತಿ, ಮೆಣಸಿನಕಾಯಿ, ತೊಗರಿ. ಬ್ಯಾಸಿಗೆ ಟೈಮಲ್ಲಿ ಸಜ್ಜೆ ಹಾಕ್ತೀವಿ. ಬ್ಯಾಸಿಗೆ ಸಜ್ಜಿ? ಹ್ಮ್, ಬ್ಯಾಸಿಗೆ ಸಜ್ಜಿ. ಬ್ಯಾಸಿಗೆ ಸಜ್ಜಿ ಚಲೋ ಬರಂಗಿಲ್ಲ, ಮತ್ತ ಈ ಉಬ್ಬಿ ಕಾಟ ಹಕ್ಕಿ ಕಾಟ ಬಾಳ ಅಂತ ಹೇಳ್ತಾರೆ. ಚಲೋ ಬರ್ತಾರಿ? ಚಲೋ ಬರ್ತಾವ, ಚಲೋ ಬರ್ತಾವ. ಆದ್ರೆ ಮತ್ತೆ ತೆನಿ ಬಿಟ್ಟ ಟೈಮ್ನಾಗ ನಾವು ಗುಬ್ಬಿ ಕಾಯ್ಬೇಕು, ಮತ್ತೆ ಸ್ವಲ್ಪ ದಿನ, ಒಂದ್ ತಿಂಗಳ ಕಾದ್ರೆ ಅವಿಟ್ಟು ತಿಂತಾವ, ನಾವಿಟ್ಟು ಮತ್ತೆ ಹೋಸ್ ನಮ್ಗಂದ್ರೆ ಆಗಲ್ಲ. ನೋಡ್ರಿ, ಹೋದ್ರಶ ಉಳ್ಳಾಗಡ್ಡಿ ಹಾಕ್ತಿರಿ, ಮತ್ತೆ ಹತ್ತಿ, ತೊಗರಿ, ಮತ್ತೆ ಜೊತೆಗೆ ಮೆಣಸಿನಕಾಯಿ ಹಾಕಿದ್ರಿ, ಯಾವ್ದು ನಿಮ್ಗೆ ಕೈ ಹಿಡಿತು ಈ ಸಲ? ನೀವು ಉಳ್ಳಾಗಡ್ಡಿ ಕೈ ಹಿಡ್ತೀರಿ? ಹೆಂಗ್ ಓದು ಉಳ್ಳಾಗಡ್ಡಿ ಹೆಂಗ್ ರೇಟ್ ಓದ್ತಿ? 5,300 ನೋಡ್ರಿ. 5,300? ಎಷ್ಟು ಕಂಟಲ್ ಆತು? ಬಹಳ ಚಿತ್ತಲ್ರಿ, ಸ್ವಲ್ಪ ಆಯ್ತು, 50 ಕಂಟಲ್ ಆಯ್ತು. ನೋಡ್ರಿ, ರೇಟ್ ಇದ್ದಾಗ ಇನ್ನೊಂದ್ ಸ್ವಲ್ಪ ಹಚ್ಚಲಿಲ್ಲಪ್ಪ ಅಂತ ಹೇಳ್ತೀವಿ, ರೇಟ್ ಇಲ್ಲದಾಗ ಏನೋ ಇದನ್ನ ಹೋಗಿ ಉಬ್ಬಿಸಾಕ್ಬೇಕಪ್ಪ ಅಂತ ಹೇಳಿ ಬೇಸರ ಬರ್ತದ. ಅವಾಗ ಒಂದೊಂದ್ ಲಾರಿ ಗೇಟ್ ಸುಮ್ಮನೆ ಹೋಗ್ಬಿಟ್ಟು ಬಂದಿರಿ, ಬಾಳೆಹಣ್ಣು ಸತ್ತಿ ತಗೊಂಬಂದಿಲ್ಲ. ಹಂಗ ಬಂದಿವಿ. ಲಾಸ್ ಆಗಿದ್ದು? ಅದ ಲಾಸ್ ಆಗಿದ್ದನೈತ್ರಿ. ಒಂದ್ 200 ರೂಪಾಯಿ ಕಿಂಟಲ್ ಕೇಳಂಗಿಲ್ಲ ಒಂದ್ಸಲ. ಅದು ಒಂದ್ಸಲ ಒನ್ ಟೈಮ್ 50 ರೂಪಾಯಿ ಕಿಂಟಲ್ ಮಾರಿ. 50 ರೂಪಾಯಿ ಕಿಂಟಲ್ ಮಾರಿ? ಹೈದರಾಬಾದ್ ಹೋಗಿ. ಅಲ್ಲೇನ ತಡ್ರ ಬಂದಾಗ ರೇಟ್ ಬಿದ್ದೋಯ್ತಾ? ಬಿದ್ದೋಯ್ಬಿಡ್ತಾ. ಆ ಟೈಮ್ನಾಗ 50 ರೂಪಾಯಿಕ್ಕಿಂತ ಲಾರಿ ಬಾಡಿಗೆ ಅವ್ರ ತಲೆ ಎದ್ರ ಇಸ್ಕೊಂಡು ಕಟ್ಟಿ ಬಂದ್ವಿ. ಸಾಲ ಮಾಡಿ ಲಾರಿ ಬಾಡಿ ಕಟ್ಟಿದ್ರಿ? ಕಟ್ಟಿ. ಅದು ಹಾಕಿದ ಗೊಬ್ಬರ, ಎಣ್ಣೆ, ಕೂಲಿ, ಕೊಯ್ಯೋದು, ಒಣಗಿಸೋದು, ಅದೇನಿಲ್ಲ, ಅದು ನಮ್ಮ ಮೈ ಮೇಲೆ. ಅದು ಮೈ ಮೇಲೆ? ಮೈ ಮೇಲೆ. ಹೆಂಗ್ರಿ ಉಳ್ಳಾಗಡ್ಡಿ ಲಾಭ? ಒಂದೊಂದ್ಸಲ ಹಂಗ, ಒಂದೊಂದ್ಸಲ ಹಿಂಗ, ಆದ್ರೂ ಕೂಡ ಹಾಕದ್ ಬಿಟ್ಟಿರ್ಲಿ? ಹಾಕದ್ ಬಿಡಲ್ರ, ಅದ್ರಲಿಂದ ಲಾಭ ನಮ್ಗೆ. ಲಾಭ ಒಂದ್ ವರ್ಷ ಹೋದ್ರ ಒಂದ್ ವರ್ಷ ಬರುತ್ತೆ ಎಂಬುದು ಗ್ಯಾರಂಟಿ. ಗ್ಯಾರಂಟಿ. ಮತ್ತೆ ಉಳ್ಳಾಗಡ್ಡಿ ಬೀಜ ಅವೆಲ್ಲ ಏನು ಕುಲಾ ಬೀಜ ಹಾಕ್ತಿರೋ ಅಥವಾ ಏನು ಪ್ಯಾಕೆಟ್ ಏನು ತರ್ತೀರಿ? ನಾವೇ ಮಾಡ್ತೀರಿ, ವರ್ಷ ವರ್ಷ ನಾವೇ ಮಾಡ್ಕೊಂಡು ನಾವು ಹಾಕೋದು. ಅದನ್ನೇನು ಮತ್ತೆ ನೀವು ಬೀಜ ಮಾರ್ತೀರ ಬೇರೆಯವ್ರಿಗೆ? ಮಾರ್ತೀರಿ, ಜಾಸ್ತಿ ಆದ ಮಾರ್ತೀವಿ. ಹಿಂಗೆ ಸೇರ್ ಮಾರ್ತೀರಿ? ಈ 1,000 ರೂಪಾಯಿಗೆ ಸೇರ್ ಮಾರ್ತಾರೆ ನೋಡ್ರಿ. 1 ಎಕರೆಗೆ ಎಷ್ಟು ಹಾಕ್ತಾರೆ ರೈತ ಅಂದ್ರೆ ಒಂದ್ ಸೇರ್ ಅಥವಾ ಒಂದ್ ಅರ್ಧ ಎಕರೆಗೆ ಎಷ್ಟು ಹಾಕ್ತಾರೆ? 1 ಎಕರೆಗೆ 3 ಸೇರ್ ಹಾಕ್ತಾರೆ. 1 ಎಕರೆಗೆ 3 ಸೇರು? 1 ಎಕರೆಗೆ 3 ಸೇರು. ಹೆಂಗ್ರಿ ಮತ್ತೆ ಈಗ ಉಳ್ಳಾಗಡ್ಡಿ ಚಲೋ ಹಿಡಿತಿ ನಿಮ್ ಕೈ ಸಲ, 5,000 ಚಿಲ್ಲರ್ ಹೋಯ್ತು ಅಂತ ಹೇಳಿದ್ರಿ, 50 ಚೀಲ ಆಗಿದ್ದು. ಮತ್ತೆ ಮೆಣಸಿನಕಾಯಿ ಹೆಂಗ್? ಮೆಣಸಿನಕಾಯಿ ರೇಟ್ ಇಲ್ಲ? ಮೆಣಸಿನಕಾಯಿ ಮಾರಿದ್ರಿ 26,000 ಮಾರ್ತಿ. ಏನ್ ಬ್ಯಾಡಿಗೆನ ಅಥವಾ ಗುಂಟರು? ಕಡ್ಡಿ ಬ್ಯಾಡಿಗೆ ಅಂತ ಹೇಳಿ. ಕಡ್ಡಿ ಬ್ಯಾಡಿಗೆ? ಅದೆಷ್ಟು ಹಾಕಿದ್ರಿ? 2 ಎಕರೆ ಹಾಕಿದ್ರಿ? 2 ಎಕರೆ ಹಾಕಿದ್ದೀರ? ಅದು 2 ಎಕರೆ ಹಾಕಿದ್ದೀರ? ಅದೊಂದು 12 ಕಿಂಟಲ್ ಆಯ್ತು. 12 ಕಿಂಟಲ್ ಆಯ್ತು. ಎಷ್ಟು ಬಂತು ಹತ್ತಿ ಇಳುವರಿ? ಅದ ನೋಡ್ರಿ, ಎಕರೆಗೆ ಲೆಕ್ಕ ಮಾಡಲ್ಲ, ಹೆಂಗ್ ಬೇಕು ಹೆಂಗ ಇಟ್ಬಿಡ್ತು, ಹೆಂಗ್ ಬೇಕು ಹೆಂಗ ಮಾಡಿಬಿಡ್ತು. ಹೆಂಗ್ ರಂಗಪ್ಪ ಅವ್ರಿಗೆ ಮನೆಯವ್ರು ಮಾಡೋದು ಎಷ್ಟು ಜನ ಇದ್ರಿ? ಯಾಕಂತಂದ್ರೆ ನೀವು ಈಗ ಬಡಗಿತನ ಮಾಡ್ತೀರಿ, ಈಗ ಎಲ್ಲ ಗಳೆ ಸಮನ್ವಯ ಎಲ್ಲ ನೀವು ರೆಡಿ ಮಾಡ್ತೀರಿ ಮನೆಗ? ಅಣ್ಣತಮ್ಮರು ಮತ್ತೆ ಮಾಡೋರು ಯಾರು ಬೇಕಲ್ಲ ಮತ್ತೆ ಮಂದಿ? ನಮ್ಮಣ್ಣ ಅದೇನ್ರಿ, ನಮ್ಮಣ್ಣ ಮಾಡ್ತಾರೆ, ನಮ್ಮಣ್ಣ ಹೆಂಡತಿ, ಅತ್ತಿಗೆ, ಅತ್ತಿಗೆಮ್ಮ, ನಮ್ಮ ಅಕ್ಕ, ನಮ್ಮ ಅಮ್ಮವ್ರು ಮಾಡ್ತಾರೆ ಹೊಲದಲ್ಲಿ. ಮಾಡ್ತಾರೆ. ಈಗ ನೀವು ಕೆಲಸದ ಈ ಕಡೆ ಬರ್ತದೆ ಮತ್ತೆ ಇಲ್ದಾಗ ಆ ಕಡೆ ಹೋಗ್ತೀರಿ? ಎಲ್ಲಿ ಹೋಗ್ಬೇಕ್ರಿ? ಒಕ್ಕಲ್ತನದ ಮೇಲೆ ಎಲ್ಲ ಮನೆಗೆ ನೀವು ಚಲೋ ಮಾಡ್ಕೊಂಡಿರಿ? ಮಾಡ್ಕೊಂಡಿವ್ರಿ, ಮಾಡ್ಕೊಂಡಿವ್ರಿ. ಮೊನ್ನೆ ಒಂದು ಟ್ರಾಕ್ಟರ್ ತಗೊಂಬಂದ್ವಿ, ಅದೇ ಟ್ರಾಕ್ಟ್ರಿ ಹಂಗೆ ಮಾಡ್ತೀರಿ? ಸ್ವಂತ ಟ್ರಾಕ್ಟ್ರಿ ಮಾಡ್ಕೊಂಡ್ರಿ? ಸ್ವಂತ ಟ್ರಾಕ್ಟ್ರಿ ಮಾಡ್ಕೊಂಡಿರಿ. ಮೊನ್ನೆ ಹೊಸದ ತಗೊಂಡ್ರೆ? ಎಲ್ಲ ಸೆಕೆಂಡ್ ತಗೊಂಡಿರಿ. ಎಷ್ಟು ಬಿತ್ತರಿ ಟ್ರಾಕ್ಟ್ರಿ? ಅದು 4.5 ಲಕ್ಷ ಬಿತ್ತರಿ. ಏನೋ ಸ್ವಂತ ಕಟ್ಟಿದ್ರ ಏನಾದ್ರು ಲೋನ್ ಗಿನ್ ಮಾಡಿದ್ರಿ? ಏನು ಮಾಡಿಲ್ರಿ, ಸ್ವಂತ ತಗೊಂಡ್ರಿ. ಸ್ವಂತ ಹಾರ್ಡ್ ಕ್ಯಾಶ್ ಕೊಟ್ಟು ತಗೊಂಡ್ರಿ? ತಗೊಂಡ್ರಿ. ಮತ್ತೆ ಬೇಕಾಗಿತ್ತ ನಿಮ್ಮ ಟ್ರಾಕ್ಟ್ರಿ ಒಂದು ಹೊಲಕ್ಕೆ ನಿಮ್ಗೆ, ಅಥವಾ ಬೇಕಾಗಿತ್ತೆ ಅಥವಾ ಏನು ಗಳೆ ಹೊಡಿಬೇಕು ಅಥವಾ ಬಾಡಿಗೆ ಹೊಡಬೇಕಂತಂದ್ರೆ? ಹೆಂಗೆ ನಮ್ಮ ಹೊಲಕ್ಕೆ ಬೇಕ್ರಿ? ನಮ್ಮ ಹೊಲಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಲೀಜಿಗೆ ಹೊಲ ಮಾಡ್ಕೊಂತೀವಿ ನಾವು, ಒಂದು 30 ಎಕರೆ, ಅದಕ್ಕಾಗಿ ಬೇಕಂತ ಹೇಳ್ತಾ ಮಾಡ್ಕೊಂತೀರಿ. ಮತ್ತೆ ಟ್ರಾಕ್ಟ್ರಿ ಓಡಿಸ್ತೀರಿ? ಟ್ರಾಕ್ಟ್ರಿನ ಓಡಿಸ್ತೀವಿ. ಮತ್ತೆ ನೋಡ್ರಿ, ತಂದಿರೋದು ಕೈ ಕಸಬು ನೀವಿನ್ನ ಬಿಟ್ಟಿಲ್ಲ, ಹೆಂಗ್ ನಿಮ್ಗೆ ಮಾಡ್ಬೇಕಂತಿನ್ನ ಐತೆ? ಯಾಕ್ರಿ ಮತ್ತೆ ಈಗ ಕೆಲವೊಬ್ರು ಏನಂತಾರೆ, ಏ ಅವ್ರದ್ದು ಯಾರು ಮಾಡ್ಕೊಂತ ಹೋಗ್ತಾರ, ಮತ್ತೆ 200-300 ರೂಪಾಯಿ ಕೇಳ್ತಾರ, ಮತ್ತೆ ಕಿರಿಕಿರಿ ಮಾಡ್ತಾರ ಮಂದಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರ? ಏ ಇಲ್ಲ ರೀ, ಹಂಗೇನಿಲ್ಲ. ನಾವು ನಮ್ಮ ಅಪ್ಪನವ್ರು ಹೇಳ್ಯಾರ ಮಾಡ್ಕೊಂಡು ಹೋಗಪ್ಪ ಕ್ಯಾಶ್ ಕೊಡ್ತಾರೆ, ಇವತ್ತಿಲ್ಲ ನಾಳೆ ಕೊಡ್ತಾರೆ, ಒಟ್ಟಿನಲ್ಲಿ ಕೊಡ್ತಾರೆ. ಇನ್ ಮಾಡೋರು ನೀವೊಬ್ರ ಇದ್ರೆ ಅದಾರ ಜನ ಒಬ್ಬರಿದ್ರೆ ಒಬ್ರು ತಿರ್ಕಂದ್ರ ಅವ್ರು ನಾವೊಬ್ರಿಗೆ ನೋಡ್ರಿ ಬೇಕು. ಯಾಕಂತಂದ್ರೆ ರೈತ ಬಾಂಧವರಿಗೆ ಈಗ ಮಾಡೋರು ನಿಮ್ಮೂರ್ಲಿಲ್ಲ ಅಂತಂದ್ರೆ ಮತ್ತೆ ಪಕ್ಕದ ಹಳ್ಳಿಗೆ ಹೋಗ್ಬೇಕಾಗ್ತದ, ಈಗ ತಾಳ ಮುರಿದು ಬಿಡ್ತದ, ಏನೋ ಬೆಕ್ಕಲು ಹೋಗ್ಬಿಡ್ತದ. ಈಗ ಅದನ್ನ ಕೊತ್ತಳಕ್ಕೆ ಹೋಗ್ಬೇಕಾತ್ರ ಮತ್ತೆ ಇಲ್ಲಿ 10 ಕಿಲೋಮೀಟರ್ ಆಗ್ತದ, ಅಲ್ಲಿ ಹೋಗಿ ಮಾಡ್ಸ್ಕೊಂಬರ್ಬೇಕು. ಸಣ್ಣ ಸಣ್ಣ ಇದ್ರು ಕಂದ್ರು ಕೂಡ ಮತ್ತೆ ಒಂದಿನ ಹೊರಗಾಗ್ತದ, ಈಗ ಒಂದು ಕೆಲಸ ನಿಂತು ಬಿಡ್ತದ. ಒಂದಿನ ಆಯ್ತ್ರಿ ಕೊತ್ತಳಕ್ಕೆ ಹೋಗಿ ಮಾಡ್ಸ್ಕೊಂಬರ್ಬೇಕಾದ್ರೆ ಒಂದಿನ ಟೈಮ್ ಮುಗಿದೋಯ್ತು. ಇಲ್ಲ ನಿಮ್ದೇನೋ ತಾಳ ಮುರಿತಪ್ಪ, ಏನೋ ಒಂದ್ ಬೆಕ್ಕಲು ಹೋಯ್ತು ಅಂತಂದ್ರೆ, ಏನೋ ಒಂದ್ ಈಸ್ ಮುರಿತಪ್ಪ ಅಂದ್ರೆ ಪಟ್ನಾ ನಿನಗೆ ಫೋನ್ ಮಾಡ್ತಾರ, ಬಂದ ಹೋಗಿ ಮಾಡ್ಬಿಡ್ತೀವಿ. ಮಾಡ್ತೀವಿ ನಾವು ಬಂದು, ಇಲ್ಲ ಊರಲ್ಲಿ ಇರ್ತಾರಲ್ರಿ, ಇಲ್ಲೇ ಮಾಡ್ತೀವಿ. ಅದನ್ನ ಒತ್ತಗೊಂಡು ಅವ್ರು ಕೊತ್ತಳಕ್ಕೆ ಹೋಗಿ ಮಾಡ್ಸ್ಕೊಂಬರ್ಕ ಒಂದಿನ ಟೈಮ್ ಹೋಗ್ಬಿಡ್ತೀವಿ, ನಾಳೆ ಮಳೆ ಬಂದ್ಬಿಡ್ತೀವಿ, ಅಲ್ಲಿ ಮುಗಿದೋಯ್ತದ. ನೋಡ್ರಿ ರಂಗಪ್ಪರೇ ಎಷ್ಟು ವಿಚಾರ ಅದ ಅಂತಂದ್ರೆ, ನಾವ್ ಎಷ್ಟೋ ತಂತ್ರಜ್ಞಾನ ಯಂತ್ರೋಪಕರಣಗಳ ಟ್ರಾಕ್ಟರ್ಗಳು ಮಡಿಕೆ ಎಲ್ಲ ಕಬ್ಬಣದ ಬಂದ್ರು ಕೂಡ ಹಳ್ಳ್ಯಾಗ ನಾವೇನ್ ಮೊದ್ಲಿಂದ ಮಾಡ್ಕೊಂಡ್ ಬಂದಿವಲ್ಲ ಅವು ಬೇಕು. ಬೇಕ್ರಿ, ಅವ್ ಇಲ್ದ ನಡೆಯಲ್ರಿ, ನಡೆಯಲ್ಲ ನಡೆಯಲ್ಲ, ಒಂದಿಲ್ದ ಒಂದ್ ನಡೆಯದೇ ಇಲ್ಲ. ರೈತರಿಗೆ ಅಂತ ಮೇನ್ ಅಂತ ಬೇಕೇ ಬೇಕು. ಏನ್ ಕಬ್ಬಣದ ಟ್ರಾಕ್ಟರ್ ಮಾಡಿದ್ರು ಎಡಿ ಕ್ವಿಂಟ್ ಅಂತ ರೈತರಿಗೆ ಬೇಕೇ ಬೇಕು. ಎಡಿ ಕ್ವಿಂಟ್ ಅಂತ ಅದ್ರಲ್ಲಿ ಹೊಡೆಯದ ಆಗಲ್ಲ, ಆಗೋದಿಲ್ಲ, ಎತ್ತಲೇ ಹೊಡಿಬೇಕು. ಹಂಗಾಗಿ ಎಡಿ ಕ್ವಿಂಟ್ ಅಂತ ಬಿಡಿಗರ್ ಬೇಕೇ ಬೇಕು. ಬಿಡಿಗರ್ ಬೇಕು, ಬಿಡಿಗರ್ ಬೇಕು. ಮತ್ತ ಈ ಕಂಬರ್ ಕಂಬರ್ ಕೌತಾಳಕ್ಕೆ ಹೋಗಿ ನೋಡ್ರಿ, ಕಂಬರ್ ಇಲ್ಲ ನಮ್ಮೂರಲ್ಲಿ. ನಮ್ಮೂರಿಗಿಲ್ಲ ಇಲ್ಲ. ಮತ್ ಮನೆಗೆ ಎತ್ತಗಳದವ್ರಿ ನಿಮ್ಮ ಹೈನಗೇನ? ಎತ್ತುಗಳದವ್ರಿ, ಆಕಳದವ, ಕುರಿ ಅದಾವ. ಎಷ್ಟು ಅದವ್ರಿ ಕುರಿ? ಕುರಿ ಒಂದು 10 ಕುರಿ ಅದಾವ್ರಿ ಅಷ್ಟ. 10 ಕುರಿ ಅದಾವ. 10 ಕುರಿ ಅದಾವ. ಏನ್ ಮೊದ್ಲು ಬಾಳೆ ಇದ್ವ, ನೀಗ ತೆಗೆದ್ಬಿಟ್ರೆ ಮತ್ತ ಏನ? ಮೊದ್ಲ ಬಾಳ ಇದ್ರಿ, ಮೊದ್ಲ 100 ಕುರಿ ಇದ್ವು. ಯಾಕ್ರಿ ತೆಗೆದ್ಬಿಟ್ರಿ? ಮತ್ ಚಲೋ ಲಾಭ ಇತ್ತಲ್ಲ ಅದು. ಈಗಿಲ್ರಿ, ಕಾಯಾರಿಲ್ಲ ಹುಡ್ರು, ಸಾಲಿಗೆ ಹೋತಾವ. ಹೌದು, ಹಂಗಾಗಿ ನಮ್ಗೆ ಎಷ್ಟು ನೀಗತ್ತ ಅಷ್ಟು ಮಾಡ್ಕೊಂಡು ಹೊಂಟ್ರಿ, ಅಷ್ಟೇ ಮಾಡ್ಕೊಂಡು ಹೊಂಟ್ರಿ ನೋಡ್ರಿ. ಮತ್ತೆ ಆಕಳು? ಆಕಳು ಎರಡೈದವ್ರಿ. ಎತ್ತು? ಎತ್ತು ಎರಡೈದವ್ರಿ. ಅಂದ್ರೆ 4 ದಿನ ಅದಾವ. ಅಂದ್ರೆ ನಿಮ್ಗೆ ಬೇಕಾದಷ್ಟು ಗೊಬ್ಬರ, ನಿಮ್ಮ ಮನೆ ತಿಪ್ಪಿ ಗೊಬ್ಬರನೂ ಅನುಕೂಲ ಆಗ್ತದೆ? ಅನುಕೂಲ ಆಗತ್ತರಿ, ನಾವು ಮತ್ತೆ ಬೇರೆ ತಗೊಂಡ್ ಹಾಕ್ತೀವಿ ಹೊಲಗಳಿಗೆ. ಹೌದೌದು, ಯಾಕಂತಂದ್ರೆ ನೀವು ಈ ನೀವು ಉಳ್ಳಾಗಡ್ಡಿ ಬೆಳಿತೀರಿ ಮತ್ತೆ ಮೆಣಸಿನಕಾಯಿ ಹಾಕ್ತೀರಿ, ಅದಕ್ಕೆ ತಿಪ್ಪಿ ಗೊಬ್ಬರ ಬೇಕು. ತೋಟ ಮಾಡಿದ್ರೆ ಮಾತ್ರ ತಿಪ್ಪಿ ಗೊಬ್ಬರ ಬೇಕೇ ಬೇಕ್ರಿ. ಹೌದು, ನಾವು ಸರ್ಕಾರ ಗೊಬ್ಬರ ಹಾಕದಲ್ಲ, ಕಮ್ಮಿ ಅದನ್ನ ಹಾಕೋದು. ಸರ್ಕಾರ ಗೊಬ್ಬರ ಹಾಕಿದ್ರಪ್ಪ ಅಂತಂದ್ರೆ ಏಸಂಗಿಲ್ಲ, ಅದು ಮತ್ತೆ ರೋಗ ಕೀಟ ಜಾಸ್ತಿ ಬರ್ತಾವ, ಅದು ಸತ್ತು ಇರಂಗಿಲ್ಲ ಭೂಮಿ. ಜಾಸ್ತಿ ಬರತ್ತಲ್ಲ, ಅಲ್ಲಿ ನೀರ್ ಕಟ್ತಲ್ರಿ ನಾವು, ಅದು ವರ್ಷ ವರ್ಷ ಹೋಗ್ಬಿಡ್ತ. ಹೌದು, ಹಂಗಾಗಿ ನಾವು ತಿಪ್ಪಿ ಗೊಬ್ಬರನೇ ಹಾಕೋದು. ರಂಗಪ್ಪರೇ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಒಟ್ಟಿನಲ್ಲಿ ಏನದ ಅಂತಂದ್ರೆ, ಈಗ ಗ್ರಾಮೀಣ ಭಾಗದಲ್ಲಿ ಗುಡಿ ಕೈಗಾರಿಕೆ ಇಂಥ ಬಡಿಗೆ ಕೆಲಸ ಮಾಡೋರು, ಕಂಬಾರರು, ಕುಂಬಾರರು ಮತ್ತೆ ಚಮ್ಮಾರರು ಇಂಥವ್ರೆಲ್ಲ ಇದ್ದಾಗನೇ ಒಂದು ನಮ್ಮ ಗ್ರಾಮೀಣ ಭಾರತ ಅಥವಾ ನಮ್ಮ ಹಳ್ಳಿ ಪರಿಪೂರ್ಣ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಕೃಷಿಯನ್ನು ಮಾಡ್ತಾ ನಿಮ್ಮ ಜೊತೆ ನಿಮ್ಮ ಉದ್ಯೋಗ, ನಮ್ಮ ಪಾರಂಪರಿಕವಾಗಿ ನಿಮ್ಮ ತಂದೆಯವರು ಏನು ಮಾಡ್ತಿದ್ರು ಅದನ್ನು ತಾವು ಮುಂದುವರ್ಸ್ಕೊಂಡು ಹೊಂಟ್ರಿ. ಕೃಷಿಯೂ ಕೂಡ ಲಾಭದಾಯಕವಾಗಿ ನಡೆದಿದೆ. ಎಲ್ಲದಕ್ಕೂ ಈ ಸಲ ಮಳೆ ಬೆಳೆ ಛಲತ್ನಾಗ ಬರಲಿ, ದೇವರು ಕೈ ಹಿಡಲಿ. ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ರಂಗಪ್ಪ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕಟ್ಟಿಗೆಯಿಂದ ಕೃಷಿ ಉಪಕರಣ ತಯಾರಿಕೆಯಲ್ಲಿ ತೊಡಗಿರುವ ಸಿರ್ವಾರ ತಾಲೂಕಿನ ತಿಮಾಪುರ ಗ್ರಾಮದ ರಂಗಪ್ಪ ಅವರೊಂದಿಗೆ ಮಾತುಕತೆ ಕೇಳಿಬಂದರೆ, ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಅಮರೇಶ್ ಆಶಯಹಳ ಅವರಿದ್ದರು. ಈಗ ಕೇಳಿ ಸಮಗ್ರ ಕೃಷಿಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು. ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಬೆಳೆಗಳಿಗೆ ಬೇಕಾಗುವ ಅಗತ್ಯ ಪೋಷಕಾಂಶಗಳನ್ನು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರದ ಮೂಲಕ ಕೊಡುವುದರಿಂದ ಮಣ್ಣಿನ ಆರೋಗ್ಯ ಕೆಡುವುದರ ಜೊತೆಗೆ ಅದರ ಫಲವತ್ತತೆ ಮತ್ತು ಉತ್ಪಾದಕತೆಯು ಕೂಡ ಕಡಿಮೆಯಾಗುತ್ತಾ ಬರ್ತದೆ. ಇದೇ ರೀತಿ ಮುಂದುವರೆದರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಮಟ್ಟ ಕಡಿಮೆಯಾಗಿ ಅಪಾರ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ರಸಗೊಬ್ಬರಗಳ ಬೆಲೆ ಹೆಚ್ಚಾಗಿರುವಂತಹ ಈ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಗುವ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಿಕೊಂಡು ಸಮತೋಲನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಯ ಫಲವತ್ತತೆಗೆ ತಕ್ಕಂತೆ ನೀಡಬೇಕು. ಕಾರಣ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕಡೆ ರೈತ ಬಾಂಧವರು ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಒಂದು ಉದ್ದೇಶಗಳ ಕುರಿತು ರೈತ ಬಾಂಧವರು ತಿಳ್ಕೋಬೇಕು. ರಸಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡಬೇಕು. ಮಣ್ಣಿನ ಉತ್ಪಾದಕತೆಯನ್ನು ಕಾಪಾಡುವುದರ ಜೊತೆಗೆ ಅದರ ಆರೋಗ್ಯವು ಕೂಡ ಹದಗೆಡದಂತೆ ನೋಡ್ಕೋಬೇಕು. ಸ್ಥಳೀಯವಾಗಿ ದೊರೆಯುವ ಸಂಪನ್ಮೂಲಗಳನ್ನು ರೈತ ಬಾಂಧವರು ಸದ್ಬಳಕೆ ಮಾಡುವುದು, ಜೊತೆಗೆ ಬೆಳೆಗಳಿಗೆ ಹಾಕುತ್ತಿರುವ ಪೋಷಕಾಂಶಗಳ ಪ್ರಮಾಣ ಮತ್ತು ಬೆಳೆಗಳು ಹೊರೆ ತೆಗೆಯುತ್ತಿರುವ ಪೋಷಕಾಂಶಗಳ ಪ್ರಮಾಣದ ಅಂತರವನ್ನು ಕಡಿಮೆ ಮಾಡಬೇಕು. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ವೃದ್ಧಿ ಮಾಡಬೇಕು. ಮಣ್ಣಿನ ಆರೋಗ್ಯವನ್ನು ವೃದ್ಧಿಸಿ ಬೆಳೆಗಳಿಗೆ ಸಮತೋಲನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗ್ತದೆ. ರಸಗೊಬ್ಬರಗಳ ನಿರಂತರ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬೇಕು. ರೈತರ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡಬೇಕಾಗ್ತದೆ. ಜೊತೆಗೆ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಬೇಕು. ಈ ನಿಟ್ಟಿನಲ್ಲಿ ಸಸ್ಯ ಪೋಷಕಾಂಶಗಳ ಸಮಗ್ರ ನಿರ್ವಹಣೆಯನ್ನು ರೈತ ಬಾಂಧವರು ಮಾಡಬೇಕಾಗ್ತದೆ. ಮುಖ್ಯವಾಗಿ ಸಸ್ಯ ಪೋಷಕಾಂಶಗಳ ಸಮಗ್ರ ನಿರ್ವಹಣಾ ಪದ್ಧತಿಯ ಮೂಲ ತತ್ವಗಳನ್ನು ರೈತ ಬಾಂಧವರು ಅರ್ಥಕೋಬೇಕು. ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು, ಕೃಷಿ ಉತ್ಪಾದಕತೆಯನ್ನು ಸುಸ್ಥಿರಗೊಳಿಸುವುದು, ಆದಾಯವನ್ನು ಹೆಚ್ಚಿಸುವುದು, ಪರಿಕರಗಳ ಬಳಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಇಲ್ಲಿ ಮುಖ್ಯವಾಗಿ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳ ಕುರಿತು ರೈತ ಬಾಂಧವರಿಗೆ ಹೇಳೋದಾದರೆ, ಸಸ್ಯಗಳ ಬೆಳವಣಿಗೆಗೆ 17 ಪೋಷಕಾಂಶಗಳ ಅಗತ್ಯತೆ ಇದೆ. ಇವುಗಳನ್ನು ಸ್ವಾಭಾವಿಕವಾಗಿ ದೊರೆಯುವ ಅಥವಾ ರಾಸಾಯನಿಕ ರೂಪದ ಸಂಯುಕ್ತ ವಸ್ತುಗಳು ಅಥವಾ ಸಂಸ್ಕರಿಸಿದ ವಸ್ತುಗಳಾಗಿರಬಹುದು. ಇವುಗಳನ್ನು ಭೂಮಿಗೆ ಸೇರಿಸಬಹುದು ಅಥವಾ ಎಲೆಗಳ ಮೇಲೆ ಎರಚಿ ಪೂರೈಸಬಹುದು. ಜೊತೆಗೆ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಪ್ರಧಾನ ಪೋಷಕಾಂಶಗಳು, ಅಪ್ರಧಾನ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳಂತ ಹೇಳಿ ಮೂರು ರೀತಿಯಲ್ಲಿ ಪೋಷಕಾಂಶಗಳನ್ನು ವಿಂಗಡಣೆ ಮಾಡಿದ್ದಾರೆ. ಈ ಅಗತ್ಯ ಪೋಷಕಾಂಶಗಳ ಉಪಯೋಗ ಏನು ಅಂತ ಹೇಳಿದರೆ, ಸಸ್ಯವು ತನ್ನ ಬೆಳವಣಿಗೆ ಅಥವಾ ಸಂತಾನಾಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಈ ಪೋಷಕಾಂಶಗಳು ಅಗತ್ಯವಾಗಿ ಬೇಕಾಗ್ತದೆ. ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಇದ್ದರೆ ನಿವಾರಿಸಲು ಇದು ಸಹಕಾರಿಯಾಗ್ತದೆ. ಮಣ್ಣಿನ ಜೈವಿಕ ಮತ್ತು ರಾಸಾಯನಿಕ ಗುಣಗಳನ್ನು ಇದು ಉತ್ತಮ ಮಾಡುತ್ತದೆ. ಇಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆಗಳಿಗೆ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಪ್ರಾಣಿ ಮತ್ತು ಸಸ್ಯ ಮೂಲದ ಬೇಡವಾದ ವಸ್ತುಗಳಿಂದ ತಯಾರಿಸಿದ ಗೊಬ್ಬರಕ್ಕೆ ಸಾವಯವ ಗೊಬ್ಬರ ಅಂತ ಹೇಳಿ ನಾವು ಕರಿತೀವಿ. ಇವುಗಳು ಸಾಮಾನ್ಯವಾಗಿ ಸಸ್ಯಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಇರುತ್ತವೆ, ಅಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಪದಾರ್ಥ ಇರೋದರಿಂದ ಇದನ್ನು ಗೊಬ್ಬರವಾಗಿ ಬಳಸಿದ್ದಲ್ಲಿ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ವೃದ್ಧಿಯಾಗ್ತವೆ. ಜೊತೆಗೆ ಫಲವತ್ತತೆ ಮತ್ತು ಉತ್ಪಾದಕತೆಯು ಕೂಡ ಹೆಚ್ಚಾಗ್ತದೆ. ಇನ್ನು ಹಸಿರೆಲೆ ಗೊಬ್ಬರಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಬೆಳೆಗಳನ್ನು ಹಸಿರು ಗೊಬ್ಬರಕ್ಕಾಗಿಯೇ ಬೆಳೆದು ಅವುಗಳನ್ನು ಅದೇ ಮಣ್ಣಿನಲ್ಲಿ ಸೇರಿಸಿದರೆ ಅದು ಹಸಿರೆಲೆ ಗೊಬ್ಬರ ಆಗ್ತದೆ. ಅದೇ ರೀತಿ ಬೆಳೆದ ಎಲ್ಲ ಗಿಡಮರಗಳ ಎಲೆಗಳನ್ನು ಟೊಂಗೆ ಸಮೇತ ಸಂಗ್ರಹಿಸಿ ಬೇರೊಂದು ಜಾಗದಲ್ಲಿ ಭೂಮಿಗೆ ಸೇರಿಸಿದರೆ ಅದು ಹಸಿರೆಲೆ ಗೊಬ್ಬರವಾಗ್ತದೆ. ಸಾರಜನಕವನ್ನು ಸ್ಥಿರೀಕರಿಸುವಂತಹ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಹೊಲದಲ್ಲಿ ಗೊಬ್ಬರಕ್ಕಾಗಿ ಅಥವಾ ಧಾನ್ಯಕ್ಕಾಗಿ ಬೆಳೆಯುವುದರಿಂದ ಮಣ್ಣಿನಲ್ಲಿ ಸಾರಜನಕವನ್ನು ಹಿಡಿದಿಟ್ಟುಕೊಳ್ಳುವುದಲ್ಲದೆ ಸಾವಯವ ವಸ್ತುಗಳಿಂದ ಮಣ್ಣನ್ನು ಸಮೃದ್ಧಿ ಮಾಡಬಹುದು. ಇಲ್ಲಿ ಹಸಿರೆಲೆ ಗೊಬ್ಬರದ ಪ್ರಾಮುಖ್ಯತೆ ಕುರಿತು ರೈತ ಬಾಂಧವರಿಗೆ ಹೇಳೋದಾದರೆ, ಸಸ್ಯ ಪೋಷಕಾಂಶಗಳ ಉತ್ತಮ ನಿರ್ವಹಣೆಯಲ್ಲಿ ಇವುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಭೂಮಿಗೆ ಸಾವಯವ ಪದಾರ್ಥ ಮತ್ತು ಸಾರಜನಕವನ್ನು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಇವು ಒದಗಿಸ್ತವೆ. ಮಣ್ಣಿನ ರಚನೆಯನ್ನು ವೃದ್ಧಪಡಿಸಿ ಮಣ್ಣಿನ ತೇವಾಂಶವನ್ನು ಇವು ಹಿಡಿದಿಟ್ಕೊಳ್ಳುತ್ತದೆ. ಜೊತೆಗೆ ಬೆಳೆಗಳಿಗೆ ಬೇಕಾದಂತಹ ಶಕ್ತಿಯನ್ನು ಕೂಡ ಇವು ನೀಡಬಲ್ಲವು. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಾಣುಗಳ ಕ್ರಿಯೆಯನ್ನು ಹೆಚ್ಚಿಸಿ ಪೋಷಕಾಂಶಗಳು ಸಸ್ಯಕ್ಕೆ ಸುಲಭವಾಗಿ ದೊರಕುವಂತೆ ಮಾಡ್ತವೆ. ಮಣ್ಣಿನ ಭೌತಿಕ ಗುಣಧರ್ಮಗಳು ವೃದ್ಧಿಯಾಗಿ ಸಮಸ್ಯಾತ್ಮಕ ಮಣ್ಣುಗಳಾದ ಕ್ಷಾರ ಮತ್ತು ಜೌಳು ಮಣ್ಣುಗಳಲ್ಲಿನ ದೋಷಗಳನ್ನು ಇದು ಸರಿಪಡಿಸುತ್ತದೆ. ಪ್ರಮುಖ ಹಸಿರೆಲೆ ಬೆಳೆಗಳೆಂದರೆ ಸೆಣಬು, ಡಯಾಂಜ, ಸಸ್ಪೇನಿಯಾ, ಹೆಸರು, ಉದ್ದು, ಅಲಸಂದೆ, ಗ್ಲಿರಿಸಿಡಿಯಾ, ಹೊಂಗೆ, ಊಗನೆ, ಎಕ್ಕ, ಲಾಂಟಾನ, ತುಂಬೆ ಮುಂತಾದವುಗಳಲ್ಲಿ ಕೆಲವು ತಾವಾಗಿಯೇ ಬೆಳೆದರೆ ಇನ್ನು ಕೆಲವು ನಾವು ಬೆಳೆಸಬೇಕಾಗ್ತದೆ. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರಗಳಿಗಿಂತ ಇವು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ತಿನ್ನಬಾರದ ಹಿಂಡಿಗಳಾದ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇತ್ಯಾದಿ ಬೆಳೆಗಳಿಗೆ ಗೊಬ್ಬರವಾಗಿ ಉಪಯೋಗಿಸಬಹುದಾಗಿದೆ. ಇನ್ನು ಜೀವಾಮೃತ 200 ಲೀಟರ್ ಪ್ರತಿ ಎಕರೆಗೆ, ಪಂಚಗವ್ಯ 30 ಲೀಟರ್ ಪ್ರತಿ ಎಕರೆಗೆ, ಎರೆಜಲ 50 ಮಿಲಿಲೀಟರ್ ಪ್ರತಿ ಎಕರೆಗೆ ಮತ್ತು ಗೋನಂದನ ಜಲ ಮತ್ತು ಗೋಕೃಪಾಮೃತ ಇತ್ಯಾದಿಗಳನ್ನು ಬೆಳೆಯ ಮೇಲೆ ಹೂ ಅಥವಾ ಕಾಯಿ ಬಿಡುವ ಹಂತಗಳಲ್ಲಿ ಗಿಡಗಳಿಗೆ ಸಿಂಪಡಣೆ ಮಾಡಲಾಗ್ತದೆ. ಇನ್ನು ಜೈವಿಕ ಗೊಬ್ಬರದ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಸೂಕ್ಷ್ಮ ಜೀವಿಗಳಿಂದ ತಯಾರಿಸಿದ ಗೊಬ್ಬರಕ್ಕೆ ಜೈವಿಕ ಗೊಬ್ಬರವೆಂದು ಕರೆಯುತ್ತಾರೆ. ಇವುಗಳನ್ನು ಭೂಮಿಗೆ ಹಾಕುವುದರಿಂದ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸುವುದರಿಂದ ಅಥವಾ ಸಾರಜನಕವನ್ನು ಕರಗಿಸಿ ಸಸ್ಯಕ್ಕೆ ಒದಗಿಸುವುದರಿಂದ ಸಸ್ಯದ ಬೆಳವಣಿಗೆ ಮತ್ತು ಇಳುವರಿ ಹೆಚ್ಚಾಗಲು ಇದು ಸಹಕಾರಿ ಆಗ್ತದೆ. ಸಾರಜನಕವನ್ನು ಹಿಡಿದಿಟ್ಟುಕೊಳ್ಳುವ ಜೈವಿಕ ಗೊಬ್ಬರಗಳಾದ ಅಜೋಸ್ಪಿರಿಲಂ, ರೈಜೋಬಿಯಂ ಮತ್ತು ಅಜಾಟೋಬ್ಯಾಕ್ಟೀರಿಯಾಗಳು ಬೆಳೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಜೀವಾಣುಗಳಿಂದ ತಯಾರಾದಂತಹ ಆಮ್ಲಗಳಿಂದ ಹಿಡಿದಿಟ್ಟಿರುವ ಅಥವಾ ಅಲಭ್ಯವಿರುವ ರಂಜಕವನ್ನು ಕರಗಿಸಿ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಲು ಇವುಗಳು ಸಹಾಯವನ್ನು ಮಾಡ್ತವೆ. ಮುಖ್ಯವಾಗಿ ಈ ಜೈವಿಕ ಗೊಬ್ಬರಗಳನ್ನು ಬೀಜಕ್ಕೆ ಲೇಪನ ಮಾಡುವುದು ಅಥವಾ ಮಣ್ಣಿಗೆ ಸೇರಿಸುವುದು ಅಥವಾ ದ್ರಾವಣದಲ್ಲಿ ಬೇರುಗಳನ್ನು ಅದ್ದಿ ನಾಟಿ ಮಾಡುವುದು ಮುಂತಾದ ಪದ್ಧತಿಗಳನ್ನು ಅನುಸರಿಸ್ತಾರೆ. ದ್ವಿದಳ ಧಾನ್ಯಗಳನ್ನು ಬಿತ್ತನೆ ಮಾಡುವ ಮೊದಲು ರೈಸೋಬಿಯಂ 150 ಗ್ರಾಂ 10 ಕೆಜಿ ಬೀಜಕ್ಕೆ ಹಾಗೂ ರಂಜಕ ಕರಗಿಸುವ ಜೀವಾಣು ಗೊಬ್ಬರ 150 ಗ್ರಾಂ 10 ಕೆಜಿ ಬೀಜಕ್ಕೆ ಎರಡನ್ನೂ ಮಿಶ್ರಣ ಮಾಡಿ ಬೀಜಗಳಿಗೆ ಲೇಪನವನ್ನು ಮಾಡುವುದು ವಾಡಿಕೆ. ಇನ್ನು ತೃಣಧಾನ್ಯಗಳನ್ನು ಬಿತ್ತನೆ ಮಾಡುವ ಮೊದಲು ಅಜಾಟೋಬ್ಯಾಕ್ಟರ್ ಅಥವಾ ಅದೋಸ್ಪಿರಿಲಂ ಜೀವಾಣು ಗೊಬ್ಬರದ ಜೊತೆ ರಂಜಕವನ್ನು ಕರಗಿಸುವ ಜೀವಾಣು ಗೊಬ್ಬರಗಳನ್ನು 200 ಗ್ರಾಂ 10 ಕೆಜಿ ಬೀಜಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿ ಬೀಜೋಪಚಾರವನ್ನು ಮಾಡುವುದು ಉತ್ತಮ. ಇನ್ನು ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳನ್ನು ನೇರವಾಗಿ ಮಣ್ಣಿಗೆ ಹಾಕುವಾಗ ಶಿಫಾರಸು ಮಾಡಿದ ಪ್ರಮಾಣವನ್ನು ಕಾಂಪೋಸ್ಟ್ ಗೊಬ್ಬರದ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಅಥವಾ ಬಿತ್ತನೆ ಸಾಲಿನಲ್ಲಿ ಹಾಕಬೇಕು. ಇನ್ನು ಜೈವಿಕ ಗೊಬ್ಬರದ ಮಹತ್ವದ ಕುರಿತು ಹೇಳೋದಾದರೆ ಇವುಗಳು ಕಡಿಮೆ ಖರ್ಚಿನಲ್ಲಿ ಗೊಬ್ಬರವನ್ನು ಬೆಳೆಗೆ ಉಪಯೋಗಿಸಬಹುದು. ಮಣ್ಣಿನಲ್ಲಿ ಸಸ್ಯಕ್ಕೆ ಸಾಲದಿರುವ ಇನ್ನು ತೃಣಧಾನ್ಯಗಳನ್ನು ಬಿತ್ತನೆ ಮಾಡುವ ಮೊದಲು ಅಜಾಟೋಬ್ಯಾಕ್ಟರ್ ಅಥವಾ ಅದೋಸ್ಪಿರಿಲಂ ಜೀವಾಣು ಗೊಬ್ಬರದ ಜೊತೆ ರಂಜಕವನ್ನು ಕರಗಿಸುವ ಜೀವಾಣು ಗೊಬ್ಬರವನ್ನು 200 ಗ್ರಾಂ 10 ಕೆಜಿ ಬೀಜಕ್ಕೆ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳನ್ನು ನೇರವಾಗಿ ಮಣ್ಣಿಗೆ ಹಾಕುವಾಗ ಶಿಫಾರಸು ಮಾಡಿದ ಪ್ರಮಾಣವನ್ನು ಕಾಂಪೋಸ್ಟ್ ಗೊಬ್ಬರದ ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಅಥವಾ ಬಿತ್ತನೆ ಸಾಲಿನಲ್ಲಿ ಹಾಕುವುದು ಉತ್ತಮ. ಈ ಜೈವಿಕ ಗೊಬ್ಬರಗಳು ಕಡಿಮೆ ಖರ್ಚಿನಲ್ಲಿ ಗೊಬ್ಬರವನ್ನು ಬೆಳೆಗಳಿಗೆ ಒದಗಿಸುತ್ತದೆ. ಮಣ್ಣಿನಲ್ಲಿ ಸಸ್ಯಕ್ಕೆ ಸಾಲದಿರುವ ಪೋಷಕಾಂಶಗಳನ್ನು ಒದಗಿಸಲು ಇವುಗಳು ಸಹಾಯವನ್ನು ಮಾಡ್ತವೆ. ಬೆಳೆ ಬೆಳವಣಿಗೆಗೆ ಪ್ರಚೋದಕಗಳನ್ನು ಮತ್ತು ಬೆಳೆಗೆ ಬೇಕಾಗುವ ಜೀವಸತ್ವಗಳನ್ನು ಉತ್ಪತ್ತಿ ಮಾಡಿ ಬೆಳೆಗಳಿಗೆ ಇವು ಒದಗಿಸಿ ಉತ್ಪಾದನೆಯನ್ನು 10-15% ಹೆಚ್ಚಿಗೆ ಮಾಡಬಹುದು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಸುಸ್ಥಿರತೆಯನ್ನು ಕಾಪಾಡಲು ಈ ಜೈವಿಕ ಗೊಬ್ಬರಗಳು ಸಹಾಯವನ್ನು ಮಾಡ್ತವೆ. ಮಾರುಕಟ್ಟೆಯಲ್ಲಿ ದೊರೆಯುವ ವಿವಿಧ ಪ್ರಕಾರದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಯುಕ್ತ ರಸಗೊಬ್ಬರಗಳನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಬೆಳೆಗಳಿಗೆ ಒದಗಿಸಿ ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸುವುದರ ಮೂಲಕ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಸುಸ್ಥಿರ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. ಇಲ್ಲಿ ರೈತ ಬಾಂಧವರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಗಮನಿಸಬೇಕಾದಂತಹ ಅಂಶಗಳ ಕುರಿತು ಹೇಳೋದಾದರೆ, ಪೋಷಕಾಂಶಗಳನ್ನು ಅಗತ್ಯವಾದ ಪ್ರಮಾಣದಲ್ಲಿ ಒದಗಿಸುವುದು, ಒಂದೇ ತೆರನಾದ ಬೆಳೆಗಳನ್ನು ಬೆಳೆಯದೆ ಸತತವಾಗಿ ಬೆಳೆಯದೆ ಬೆಳೆ ಬದಲಾವಣೆಯನ್ನು ಮಾಡುವುದು, ಕೊಟ್ಟ ಪೋಷಕಾಂಶಗಳು ಬಸಿದು ಪೋಲಾಗದಂತೆ ನೋಡ್ಕೋಬೇಕು, ಸಮತೋಲನದ ಪೋಷಕಾಂಶಗಳನ್ನು ಬಳಕೆ ಮಾಡಬೇಕು, ಸಾವಯವ ಗೊಬ್ಬರಗಳ ಬಳಕೆ ಹೆಚ್ಚು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು, ಜೊತೆಗೆ ಬೆಳೆ ಪರಿವರ್ತನೆ ಮಾಡುವುದು ಮುಖ್ಯ ಅಂಶ ಆಗಿರುತ್ತದೆ. ಇನ್ನು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ರೈತ ಬಾಂಧವರಿ, ಕೃಷಿಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಕೇಳಿಬಂದರೆ ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಪ್ರಮಾಣ ಕಡಿಮೆ ಇದೆ. ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 81-87% ಮತ್ತು ಕನಿಷ್ಠ ಆರ್ದ್ರತೆ 70-77% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 14-21 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ಶಿಫಾರಸು ಮಾಡಿದಂತಹ ರಾಸಾಯನಿಕ ಗೊಬ್ಬರಗಳು 72-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ನಾಶಕವನ್ನ 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನ ಮಾಡಬೇಕು. ಇನ್ನು ತೊಗರೆಯನ್ನ ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಬಿತ್ತನೆಗೆ ಸೂಕ್ತವಾದ ತಳಿಗಳ ಕುರಿತು ಹೇಳೋದಾದರೆ TS3R, GRG 811, GRG 152 ಈ ತಳಿಗಳನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಕೀಟನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹೆಸರನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 80 ಈ ಭಾಗಕ್ಕೆ ಸೂಕ್ತವಾದಂತಹ ತಳಿಯಾಗಿದ್ದು ಮೇದಿಂದ ಜೂನ್ವರೆಗೆ ಈ ತಳಿಯನ್ನು ಬಿತ್ತಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನು ಬಳಸಬೇಕಾಗ್ತದೆ. 1 ಎಕರೆಗೆ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಶಿಫಾರಸು ಮಾಡಿದಂತಹ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. 8 KG ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 KG ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ ಹೆಸರು ಬಿತ್ತಿದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರಳುಬೇನೆ ಮತ್ತು ಗಂಟಲುಬೇನೆ ಈ ರೋಗ ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಿರಿ. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆಯ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿಬಂದ್ರೆ ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆ ಧಾರಣೆ. ಉತ್ಪನ್ನಗಳು ಗರಿಷ್ಠ ಮತ್ತು ಕನಿಷ್ಠ ಮತ್ತು ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಅಕ್ಕಿ ಇತರೆ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2650 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಕ್ವಿಂಟಾಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಈ ರೀತಿಯಾಗಿದೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಾಲ್ ಕನಿಷ್ಠ 4406 ಗರಿಷ್ಠ 4486 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44,693 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೊಂಗ್ರಿ 4803-5362 ರೂಪಾಯಿಗಳು. ಜೋಳ ಬೆಳಿ 3125 ರೂಪಾಯಿಗಳು. ಭತ್ತ ಸೋನಮಸೂರಿ 1875-2250 ರೂಪಾಯಿಗಳು. ತೊಗರಿ ಕೆಂಪು ಕ್ವಿಂಟಾಲ್ ಕನಿಷ್ಠ 5889-6589 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸೂರು ಇವರು ಕಳಿಸಿರುವ ಪೇಟೆ ಧಾರಣೆ ಮೆಕ್ಕೆಜೋಳ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2220 ರೂಪಾಯಿಗಳು. ಸಜ್ಜೆ ಕ್ವಿಂಟಾಲ್ ಕನಿಷ್ಠ 2200 ಗರಿಷ್ಠ 2400 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕ್ವಿಂಟಾಲ್ ಪ್ರಮಾಣ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿಬಂದರೆ ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿಬಂದರೆ. ಸ್ನೇಹಿತರೆ, ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿಬರುವಂತಹ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ನಾಳೆ ಬಿತ್ತರವಾಗುತ್ತಲಿದ್ದು, ಮಳೆಗಾಲದಲ್ಲಿ ಸಾಕುಪ್ರಾಣಿಗಳ ಆರೋಗ್ಯ ಕಾಳಜಿ ವಹಿಸಬೇಕಾದ ಮುಂಜಾಗ್ರತೆ ಕ್ರಮಗಳ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೈಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅಮರೇಶ್ ಆಶಯಾಳ್. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. ಇವಿಷ್ಟು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:25. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಕೋಟಾದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು. ಕೇಳಾಳ ವಾಲಿಗೆ ಮುತ್ತ